ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರ ಸ್ಪಷ್ಟನೆ. ರಾಜ್ಯದ ವಿವಿಧೆಡೆ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸುಸ್ವಾಗತ. ರೈತ ಬಾಂಧವರೇ, ತಾವು ಈ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ನೇರವಾಗಿ ಸಂವಾದವನ್ನು ಮಾಡಬಹುದು. ಅದೇ ರೀತಿ ತಮಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋದ್ರ ಮೂಲಕ ನಮ್ಮ ಬೇರೆ ರೈತರ ಒಂದು ಜ್ಞಾನವು ಕೂಡ ಹೆಚ್ಚಾಗೋದಕ್ಕೆ ತಾವು ಕಾರಣರಾಗ್ಬೋದು. ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ ಟಿ ಡಿ ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, ಎಸ್ ಟಿ ಡಿ ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ತಮಗೂ ಕೂಡ ನಮ್ಮ ರೈತ ಬಾಂಧವರ ಜೊತೆಯಲ್ಲೇ ಸುಸ್ವಾಗತ. ಧನ್ಯವಾದಗಳು. ಈಗ ನಾಳೆ ವಿಶ್ವ ಮೂತ್ರಪಿಂಡ ದಿನ ಅಂತ ಆಚರಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ಮೂತ್ರಪಿಂಡದ ಆರೋಗ್ಯದ ಕಡೆಗೆ ಎಲ್ಲರೂ ಕೂಡ ವಿಶೇಷವಾದ ಗಮನವನ್ನು ಕೊಡಬೇಕಾಗುತ್ತೆ. ಹೌದು, ಏಕೆಂದರೆ ನಮ್ಮ ರಕ್ತವನ್ನು ಶುದ್ಧೀಕರಿಸುವಂಥ ಅಂಗಗಳು ಅಂತ ಅಂದರೆ ಮೂತ್ರಪಿಂಡಗಳು. ಪ್ರತಿಯೊಬ್ಬರಲ್ಲೂ ಎರಡು ಇರುತ್ತೆ, ಕೆಲವರಲ್ಲಿ ಒಂದೇ ಇರುತ್ತೆ ಅಂತಲೂ ನಾವು ಕೇಳಿದ್ದೀವಿ. ಇವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು. ಇವತ್ತು ನಾವು ಕೇಳ್ತಾ ಇದ್ದೀವಿ, ಅವರು ಒಂದು ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ, ಡಯಾಲಿಸಿಸ್ ಒಂದು ಪ್ರಕ್ರಿಯೆಗೆ ಒಳಗಾಗ್ತಾ ಇದ್ದಾರೆ ಅಂತೆ. ಅಂದರೆ ನಮ್ಮ ರಕ್ತವನ್ನು ಶುದ್ಧ ಮಾಡಬೇಕು. ಈಗ ನಮ್ಮ ದೈಹಿಕ ಚಟುವಟಿಕೆಗಳಿಂದ ರಕ್ತದಲ್ಲಿ ಕೆಲವೊಂದು ಅಂಶಗಳು ಸೇರಿಕೊಳ್ತವೆ. ಉದಾಹರಣೆಗೆ ಈ ನಮ್ಮ ಯೂರಿಯಾ ಅಂತಾರೆ, ನೈಟ್ರೋಜನ್, ಸಾರಜನಕ, ಇಂಥ ಬೇರೆ ಬೇರೆ ವಸ್ತುಗಳು, ತ್ಯಾಜ್ಯ ವಸ್ತುಗಳು ಸೇರ್ಕೊಳ್ತವೆ. ಆ ತ್ಯಾಜ್ಯ ವಸ್ತುಗಳನ್ನೆಲ್ಲ ಅದು ಅದನ್ನು ಸೋಸಿ ಒಂದು ರೀತಿ ಹೊರಗಡೆ ಹಾಕಬೇಕು, ಮೂತ್ರದ ಮೂಲಕ ಅದು ಹೊರಗಡೆ ಹೋಗಬೇಕು. ಅದೇನಾದರೂ ಉಳಿತು, ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡಿದ್ರೆ, ನಮ್ಮ ರಕ್ತದಲ್ಲಿ ಉಳಿತು ಅಂದರೆ ನಮಗೆ ಒಂದು ರೀತಿ ಅದು ಬಹಳ ತೊಂದರೆ ಆಗುತ್ತೆ. ಒಂದು ಮರಣ ಮೃದಂಗ ಅಂತಲೇ ಹೇಳ್ಬೋದು ಅದು, ಆ ರೀತಿ ಆಗುವಂಥದ್ದು. ಆದ್ದರಿಂದ ನಮ್ಮ ಮೂತ್ರಪಿಂಡಗಳ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ವಿಶೇಷವಾಗಿ ಈಗ ಕೆಲವು ದೈಹಿಕ ಮತ್ತು ಈ ಜೀವನ ಶೈಲಿ ಕಾಯಿಲೆಗಳು ಅಂತ ನಾವು ಕೇಳಿದ್ದೀವಿ. ನಮ್ಮ ಮಧುಮೇಹ ಆಗ್ಬೋದು, ಅಧಿಕ ರಕ್ತದ ಒತ್ತಡ, ಇಂಥ ಒಂದು ಕಾಯಿಲೆಗಳಿರುವಂಥವ್ರು ಇನ್ನೂ ಕೂಡ ಅದರ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ, ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಮತ್ತು ಈ ಈ ಏನು ಈ ಮೂತ್ರಪಿಂಡಗಳ ಒಂದು ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದು, ಮೂತ್ರಪಿಂಡಗಳ ಒಂದು ಕೆಲಸ ಹೇಗೆ ನಡೀತಾ ಇದೆ ಅನ್ನೋದು ನಾವು ಮುಖ್ಯವಾಗಿ ಒಂದು ಪರೀಕ್ಷೆಯನ್ನು ಮಾಡಿಸೋದ್ರ ಮೂಲಕ ತಿಳ್ಕೊಬೋದು ಅಂತ ನಮ್ಮ ತಜ್ಞ ವೈದ್ಯರು ಹೇಳ್ತಾರೆ. ಅದನ್ನ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಅಂದು. ಅದನ್ನ ವಿಶೇಷವಾಗಿ ಸ್ವಲ್ಪ ವಯಸ್ಸಾದಂಥವ್ರು ಮಾಡಿಸಲೇಬೇಕು ಅಂತಂದು ಅಭಿಪ್ರಾಯ ಪಡ್ತಾರೆ. ಇದನ್ನ ಮಾಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಜನ ತಮ್ಮ ಮೂತ್ರ ಒಂದು ಪಿಂಡಗಳ ಒಂದು ಸಂರಕ್ಷಣೆಯನ್ನು ಮಾಡ್ಕೋಬೇಕು. ಅದಿಲ್ಲ ಅಂತಂದರೆ ಬಹಳ ಒಂದು ನಮ್ಮ ಜೀವನನೇ ಒಂದು ವೇದನಾಮಯ ಆದಂಗೆ ಆಗ್ಬಿಡುತ್ತೆ. ಸಾಧಾರಣವಾಗಿ 40 ವರ್ಷ ಮೇಲ್ಪಟ್ಟವರು ಮಾಡಿಸ್ಕೋಬೇಕು ಅಂತ ವೈದ್ಯರು ಸಲಹೆ ಮಾಡ್ತಾರೆ. ವೈದ್ಯರು ಸಲಹೆ ಮಾಡ್ತಾರೆ. ಜೊತೆಗೆ ಕೆಲವೊಂದು ಈ ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಸರಿಯಾಗಿ ಇಟ್ಕೋಬೇಕು ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೋಬೇಕು, ವಿಶೇಷವಾಗಿ ಸಾಕಷ್ಟು ನೀರನ್ನು ಕುಡಿಬೇಕು ಅಂತ. ಶುದ್ಧವಾದಂಥ ನೀರನ್ನು ಕುಡಿಯೋದ್ರಿಂದ ನಮ್ಮ ಒಂದು ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ ಮೂತ್ರಪಿಂಡಗಳದು. ಮತ್ತು ಹೆಚ್ಚು ಅಂದರೆ ಅತಿ ಹೆಚ್ಚು ಕುಡಿದ್ರೂ ಅವಕ್ಕೆ ಒತ್ತಡ ಉಂಟಾಗುತ್ತೆ. ಈಗ ಮಡಿಕೇರಿ ಅಂತ ಕಡೆಯೆಲ್ಲ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ಇಲ್ಲಿ ಮಳೆ ಬರುವಂಥ ಒಂದು ಪ್ರದೇಶ. ಇಲ್ಲಿ ನಮಗೆ ಹೆಚ್ಚು ನೀರಿನ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ನಾವು ಹೇಳ್ಬೋದು. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ಹಲೋ ಸರ್, ನಮಸ್ತೆ. ಹೇಳಿ ಹೇಳಿ. ಹಲೋ, ಕೇಳಿಸ್ತಾ ಸರ್? ಹೇಳಿ ಹೇಳಿ ಹೇಳಿ. ತಮ್ಮ ಹೆಸರು? ಸುರೇಶ್ ಪಾಣತಲೆ, ಎಡವನಾಡು. ಸುರೇಶ್ ಅವರು ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಿ ಸರ್? ನಾವು ಆರಾಮಾಗಿದ್ದೀವಿ. ಸರಿ, ಈಗ ನಾಳೆ ವಿಶ್ವ ಮೂತ್ರಪಿಂಡ ದಿನ ಇದೆ ಸುರೇಶ್ ಅವರು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ವಿ. ಹೌದು, ನಿಮ್ ಕಡೆನೂ ಏನಾದ್ರೂ ಮಳೆ ಆಗಿದೆಯಾ? ಇಲ್ಲ ಸರ್, ಸ್ವಲ್ಪ ಮೋಡ ಇದೆ ಸರ್. ಮೋಡ ಇದೆ ಅಷ್ಟಲ್ಲ. ನಿಮ್ದು ಊರು ಯಾವ್ದಾಯ್ತು ಸುರೇಶ್? ಎಡವನಾಡು. ಎಡವನಾಡಲ್ಲ, ಹಾರಂಗಿ ಹತ್ರನ? ಹೌದು ಸರ್. ಸರಿ, ಅಲ್ಲೂ ಕೂಡ ಮಳೆ ಆಗಿಲ್ಲ. ಈಗ ಕಾಫಿಗೆ ಏನ ನೀವು ನೀರು ಮಾಡಿದೀವಿ ಸರ್? ಒಂದು ಸುತ್ತು ಮಾಡಿದ್ದೀರಾ? ಹೌದು ಸರ್. ಇನ್ನೊಂದು ಸುತ್ತು ಎಷ್ಟು ದಿನ ಆಯ್ತು ಈಗ ಮಾಡಿ? ಇವಾಗ 8 ದಿನ 10 ದಿವಸ ಆಯ್ತು ಸರ್. ಇನ್ನೊಂದು 10 ದಿನ ಬಿಟ್ಟು ಇನ್ನೊಂದು ಸುತ್ತು ಮಾಡ್ಲೇಬೇಕಾಗತ್ತೆ. ಹೌದು ಹೌದು. ಅಷ್ಟೊತ್ತಿಗೇನಾದ್ರೂ ಸಿಕ್ಕಾಪಟ್ಟೆ ಇದೆ ಸರ್. ಅಷ್ಟೊತ್ತಿಗೇನಾದ್ರೂ ಮಳೆ ಬರಬಹುದು ಅಂತನಾ? ಬಂದ್ರೆ ನಮ್ ಪುಣ್ಯ. ಬರಬಹುದು ಅಂತ ಒಂದು ಇದಿದೆ, ಈಗಲೂ ಕೂಡ ಒಂದು ಮುನ್ಸೂಚನೆ ಇದೆ. ಹೌದು, ಅದು ಬಂದ್ರೆ ಎಲ್ಲರಿಗೂ ಬಹಳ ಒಂದು ಸಮಾಧಾನದ ನಿಟ್ಟುಸಿರಾಗುತ್ತೆ. ಹೌದು, ಯಾಕಂದ್ರೆ ನಾವು ಎಷ್ಟೇ ನೀರು ಕೊಟ್ಟರು ಪ್ರಕೃತಿಗೆ ನಾವು ಸಮನಾಗಕ್ಕೆ ಆಗತ್ತಿಲ್ಲ. ಆಗಲ್ಲ. ಒಂದ್ಸರಿ ಸ್ವಾಭಾವಿಕವಾಗಿ ಮಳೆ ಬಂದಾಗ ಇಡೀ ವಾತಾವರಣನೇ ತಂಪಾದಂಗಾಗತ್ತೆ. ಅಂದ್ರೆ 20-30 ಸೆಂಟ್ ಎಲ್ಲ ಹೊಡೆದ್ಬಿಟ್ರೆ ತುಂಬಾ ಇನ್ನೂ ಬಗ್ಗೆ ಜಾಸ್ತಿ ಆಗತ್ತಲ್ಲ ಸರ್. ಹೌದು ಹೌದು ಹೌದು. ಮತ್ತೆ ಈಗ ನಿಮ್ದು ಕರಿಮೆಣಸು ಇದೆ ಅಲ್ಲ? ಕರಿಮೆಣಸು ಸ್ವಲ್ಪ ಇದೆ ಸರ್. ಕರಿಮೆಣಸಿ ಕೊಯ್ಲು ಮಾಡಬೇಕಾದ್ರು ಆಗಿದೆಯಾ ಕೊಯ್ಲು? ಇಲ್ಲ, ಅರ್ಧ ಆಯ್ತು ಸರ್. ಅರ್ಧ ಆಯ್ತು, ಇನ್ನು ಮುಂದುವರಿಸಬೇಕು ಅಂದ್ರೆ ತುಂಬಾ ಇಲ್ಲ ಸರ್. ಹುಡುಕಿ ಹುಡುಕಿ ಕೊಯ್ಬೇಕು. ಸರಿ ಸರಿ ಸರಿ. ಈ ಸರಿ ಸ್ವಲ್ಪ ಮಳೆನೂ ಜಾಸ್ತಿ ಆದಂಗೆ ಆಯ್ತಲ್ಲ? ಹೌದು ಹೌದು ಸರ್. ಅದರಿಂದ ಸ್ವಲ್ಪ ಕಡಿಮೆ ಆಗಿರಬಹುದು. ಕಡಿಮೆ. ಮತ್ತೆ ಕಾಫಿನಲ್ಲಿ ಇನ್ನೇನು ಕ್ರಮ ಕೈಗೊಂಡಿದ್ದೀರಾ ಈಗ? ಒಂದು ಸ್ವಲ್ಪ ಇವಾಗ ಮತ್ತೆ ಬೇರೆ ಏನೋ ಕ್ರಮ ಕೈಗೊಳ್ಳಲಿಲ್ಲ ಸರ್. ಅದೇನೆ, ಯಾಕೆಂದ್ರೆ ಹೊಡೆದಿದ್ದೇವೆ. ರೋಬಸ್ಟನೇ ಅಲ್ವಾ ನಿಮ್ದು? ಅರೇಬಿಕಾ ಕೊಯ್ಲಾದ್ಮೇಲೆ ಏನಾದ್ರೂ ಗಿಡಕಪಾತು ಇಂಥದ್ ಮಾಡಿದ್ರ? ಗಿಡಕಪಾತು ಮಾಡ್ಲಿಕ್ಕೆ ಈಗ ನೀರು ಹೊಡೆದಿದ್ದೇವಲ್ಲ ಸರ್, ಅದ್ ಇನ್ನೊಂದು ಚಿಗುರು ಬೇಕು ಅಂತ ನೋಡ್ಕೊಂಡು ಆಮೇಲೆ ಮಾಡೋಣ. ನೋಡ್ಕೊಂಡೆ ಮಾಡೋದು ಅಂತಾನ? ಹೌದು ಹೌದು ಸರ್. ನೋಡ್ಕೊಂಡೆ ಮಾಡ್ಬೇಕಾಗತ್ತೆ. ವಾತಾವರಣ ಸ್ವಲ್ಪ ಬರೋ ತನಕ ಕಾಯ್ತು. ವಾತಾವರಣ ತಂಪಿರ್ಬೇಕಾಗತ್ತೆ. ಹೌದು, ಸ್ವಲ್ಪನಾದ್ರೂ ತಂಪ. ಮಳೆ ಬಂದ್ರೆ ಬಂದ್ಮೇಲೆ ಮಾಡೋದೇ ಒಳ್ಳೇದು. ಒಳ್ಳೇದು ನಮ್ಮ ಅನಿಸಿಕೆ. ಹೌದೌದೌದು. ದೊಡ್ಡ ದೊಡ್ಡ ತೋಟದ ಬೇಗ ಮಾಡ್ಕೊಳ್ತಾರೆ ಅಲ್ಲ, ಅವರು ನೀರು ಹೊಡೆದು ಏನಾದ್ರೂ ಸ್ವಲ್ಪ ತಂಪಿತ್ತು ಅಂದ್ರೆ ಮಾಡ್ಬೋದೇನಂತ? ಅದು ನಾಡು ಕಡೆ ಅಂದ್ರೆ ಮಡಿಕೇರಿಯಿಂದ ಆ ಕಡೆ ಸೇರಿ ಮಾಡ್ಬೋದು ಸರ್. ನಮ್ಮ ಈ ಕಡೆ ಎಳನಾಡಲ್ಲಿ ಜಾಸ್ತಿ ಅಡಿಕೆನೂ ಇದೆಯಾ ನಿಮ್ದು? ಸ್ವಲ್ಪ ಇದೆ ಸರ್, ಅಂದ್ರೆ ಫಸ್ಟ್ ಬರ್ತದೆ. ಅಡಿಕೆ ಈಗ ಯಾವ ಹಂತದಲ್ಲಿದೆ? ಅಡಿಕೆ ಇವಾಗ ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಬರ್ಬೋದು ಅನ್ಕೊಳ್ತೀನಿ. ಇದು ಫಸ್ಲು. ಹೌದು. ಎಷ್ಟು ವರ್ಷ ಆಯ್ತು ಈಗ ಹಾಕೊಂಡು? 3 ವರ್ಷ. 3 ವರ್ಷ ಆಯ್ತಾ? ಇನ್ನೊಂದು 2-3 ವರ್ಷ ಬೇಕಾಗ್ಬೋದು. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ತಂಪಿರುತ್ತೆ, ಆದ್ರೆ ನಿಮ್ದು ಅಲ್ಲಿ ಹಾರಂಗಿ ಅಂತಂದ್ರೆ ಪರವಾಗಿಲ್ಲ, ಇನ್ನೊಂದು 2 ವರ್ಷಕ್ಕೆ ನೀವು ನಿರೀಕ್ಷೆ ಮಾಡಬಹುದು. ಅಲ್ವಾ? ಒಟ್ಟಾರೆ ಹೇಗನ್ಸುತ್ತೆ ಈ ಸರಿ ಕಾಫಿ ಬೆಳೆ ಮತ್ತೆ ಬೆಲೆ? ಕಾಫಿ ಬೆಲೆಗೆ ಪರವಾಗಿಲ್ಲ ಸರ್, ಜನ ಎಷ್ಟು ಸಿಕ್ಕಿರೋ ಪಾಲ. ಅದೇ ಹಾಸಿಗೆ ಕೊನೆ ಇಲ್ಲ ಅಂತೀರ? ಈಗ ಮಾರಾಟ ಮಾಡಿದ್ರ? ಇಲ್ಲ ಸ್ವಲ್ಪ ಮಾಡಿದ್ದೇನೆ. ಎಲ್ಲ ಚರಿಂದೆ ಮಾಡದ್ ನೀವು? ಹೌದು ಸರ್. ಅರೇಬಿಕಾದ್ದು ಕೊಟ್ರ ಇನ್ನು ಇದೆಯೋ? ಅರೇಬಿಕನ ಕೊಟ್ಬಿಟ್ಟೆ. ಅರೇಬಿಕಾ ಕೊಟ್ರಲ್ಲ, ಬೆಲೆ ಪರವಾಗಿಲ್ಲ ಅದಕ್ಕೆ? ಬೆಲೆ ನನಗೆ 12.5 ವರ್ಷ. ಇನ್ನು ಮತ್ತು ಹೆಚ್ಚಾಯ್ತಲ್ಲ ಸ್ವಲ್ಪ ಆಮೇಲೆ? ಮತ್ತೆ ಸ್ವಲ್ಪ ಹೆಚ್ಚಾಗಿ. ಅದು ಇದ್ದಿದ್ದೆ ಇದು ಮಾಡ್ಲಿಕ್ಕೆ ಆಗಲ್ಲ. ಅದೇ ಮತ್ತೆ ಅದು ನಾವು ಅನ್ಕೊಳ್ಬೇಕಲ್ಲ ಸರ್. ಹೌದೌದು. ಈಗ ರೋಬಸ್ಟಾಕ್ಕೆ ಅಷ್ಟು ಬೆಲೆ ಬಂದಿದೆ ಹೆಚ್ಚು ಕಮ್ಮಿ? 12.5-13 ಎಲ್ಲ ಇದೆ ಸರ್. ಅದೇ 25-29 ಔಟ್ ಅನ್ ಎಲ್ಲ ಬಂದ್ರೆ 25-26 ಬಂದ್ರೆ 12-12.5 ಸಿಗುತ್ತೆ. ಸರಿ. ಈಗ ಸುರೇಶ್ ಅವರು ಸರ್, ನಿಮ್ಗೆ ಈಗ ಒಂದು ಪ್ರಶ್ನೆ. ಮುಖ್ಯವಾಗಿ ಈ ಹೂ ಮಳೆ ಕೊಟ್ಟ ಎಷ್ಟು ದಿನಗಳ ನಂತರ ಬ್ಯಾಕಿಂಗ್ ಮಳೆ ಕೊಡಬೇಕು? ಹೂ ಮಳೆ ಬಂದಾದ್ಮೇಲೆ ಅಥವಾ ಹೂಗೆ ಅರಳೋದಕ್ಕೆ ನಾವು ನೀರಾವರಿ ಕೊಡ್ತೀವಲ್ಲ, ಅದಾದ್ಮೇಲೆ ಎಷ್ಟು ದಿನಕ್ಕೆ ಈ ಇನ್ನೊಂದು ನೀರನ್ನ ಕೊಡ್ಬೇಕಾಗತ್ತೆ ಅಂತ? 15-25 ದಿನ ಕೊಟ್ಟರೆ ಒಳ್ಳೇದು ಸರ್. ಸರಿ, ಸರಿಯಾಗಿ ಉತ್ತರ ಹೇಳಿದ್ರಿ. 8 ದಿವಸ ಹೂ ಬರುತ್ತೆ. 8 ದಿವಸ ಹಾಗೆ ಬಿಟ್ಟು ಮತ್ತೆ ಅದರಲ್ಲಿ 20 ದಿನ ಒಳಗಡೆ ಕೊಟ್ಟರೆ ಒಳ್ಳೇದು. ಅದೇ ಸಾಧಾರಣವಾಗಿ 3 ವಾರ ಅಂತ ಹೇಳ್ತಾರೆ. ಮೂರು ವಾರ ಅಂತ ಹೇಳ್ತಾರೆ. ನೀವು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸುರೇಶ್ ಅವರು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸುರೇಶ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ಮುಂದುವರಿಸೋಣ. ಕಾಡ್ಗಿಚ್ಚಿನಿಂದಾಗಿ ಅಪಾರ ಸಂಖ್ಯೆಯ ವನ್ಯಜೀವಿಗಳು ನಾಶ ಹೊಂದುತ್ತವೆ. ಅರಣ್ಯ ನಾಶದ ಅಪಾಯ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ, 100 ಮೈಲುಗಳ ದೂರದಲ್ಲಿ ವಾಸಿಸುತ್ತಿರುವವರು ಅರಣ್ಯ ನಾಶದ ನೇರವೂ ತೀವ್ರವೂ ಆದ ಭೀಕರ ಪರಿಣಾಮಗಳಿಗೆ ಗುರಿಯಾಗುತ್ತಾರೆ. ಪರಿಸರವಾದಿ ಶ್ರೀ ಕೆಎಂ ಚಿನ್ನಪ್ಪ ಅವರು ಹೀಗೆನ್ನುತ್ತಾರೆ. ಕಾಡ್ಗಿಚ್ಚು ಸಾಮಾನ್ಯವಾಗಿ ಮನುಷ್ಯನೇ ಕೊಡುವಂಥದ್ದು, ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಬ್ಯಾಂಬು ಉಜ್ಜಿ ಆಗ್ತದೆ, ಇದೆಲ್ಲ ಸುಳ್ಳು. ಯಾಕಂದ್ರೆ ಮನುಷ್ಯ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಹೀಗೆಲ್ಲ ಇದು ಮಾಡ್ತಾನೆ. ಒಂದೇ ಏನಂದ್ರೆ, ನಾವು ಎಲ್ಲ ಕಡೆ ಜನ ಇದ್ದಾರೆ, ಅವರು ಅವರ ತನ್ನ ಸ್ವಂತಕ್ಕೋಸ್ಕರ ಒಂದು ದನ ಮೇಯಿಸ್ಲಿಕ್ಕೆ ಹೋಗ್ತಾರೆ. ನಿಮ್ಮ ದನ ಮೇಯಿಸೋನಂತ ಹೇಳಿ ನೀವು ಅವನಿಗೆ ಹೇಳಬೇಕು, ನೋಡು ನೀನು ದನ ಮಾತ್ರ ಮೇಯಿಸ್ಕೊಂಡು ಬಾ, ಕಾಡಿಗೆ ಯಾವ ಕಾರಣಕ್ಕೂ ಬೆಂಕಿ ಹಾಕಬೇಡ ಅಂತ. ಇನ್ನೊಬ್ಬ ಏನ್ ಮಾಡ್ತಾನೆ, ಸೌದೆಗೆ ಹೋಗ್ತಾನೆ, ಅವನಿಗೂ ಹೇಳ್ಬೇಕು, ನೋಡು ನೀನು ಸೌದೆ ಎತ್ಕೋ ಅಲ್ಲದೆ ನೀವು ಬೆಂಕಿ ಹಾಕ್ಲಿಕ್ಕೆ ಕೂಡ್ದು. ಹಾಗೆ ಬೇಟೆ ಅವನು, ನೀವು ಅವರಿಗೆಲ್ಲ ಹೇಳ್ತಾ ಬಂದ್ರೆ ಜನರಲ್ಲಿ ಇದರ ನಂಬಿಕೆ ಬಂದು ಆ ಬೆಂಕಿಯನ್ನು ನಿಲ್ಲಿಸಿದಾಗ ನೋಡಿ ನಮ್ಮ ನೀರಿನ ಏನು ಹೊರತೆ ಉಂಟು ಅದು ಬತ್ತುವುದಿಲ್ಲ. ಇದು ಸಿಂಪಲ್ ರೀಸನ್, ಬಹಳ ಸಿಂಪಲ್, ನಾವೇ ಅರ್ಥಕೊಳ್ಬೇಕು. ಕಾಡಿಗೆ ಹಚ್ಚಿದ ಬೆಂಕಿ ಜೀವ ವಿನಾಶದ ನಾಂದಿ. ಆತ್ಮೀಯ ರೈತ ಬಾಂಧವರೇ, ಮತ್ತೆ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನುಡಿ ವಿನೋದ್ ಚಿನ್ನಪ್ಪ ಅವರು ಭೌತಿಕವಾಗಿ ನಮ್ಮ ಜೊತೆ ಇರಲಿಲ್ಲ, ಆದರೆ ಅವರ ವಿಚಾರಗಳು ಇವತ್ತು ಇದ್ದಾವೆ. ಹೌದು, ಕಾಡಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅವರು ಬರೆದಿಟ್ಟೋಗಿ, ಕಾಡಿನಲ್ಲಿ ಕಾಡಿನ ಬಗ್ಗೆ ಬಹಳಷ್ಟು ಕಳಕಳಿ ಹೊಂದಿದ್ದಂಥವರು. ಅವರ ಒಂದು ಧ್ವನಿಮುದ್ರಣ ನಮ್ಮಲ್ಲಿದೆ, ಅವರ ಸಂದೇಶವನ್ನು ಎಲ್ಲರೂ ಕೂಡ ಪಾಲಿಸ್ಬೇಕಾಗತ್ತೆ. ಯಾಕೆಂದರೆ ಕಾಡಿಲ್ಲ ಅಂತಂದರೆ ನಾವು ಇವತ್ತು ನೋಡಿ ಎಂತೆಂಥ ಪರಿಸ್ಥಿತಿನ ಅನುಭವಿಸ್ತಾ ಇದ್ವಿ. ಮಳೆನೇ ಜನವರಿ ಫೆಬ್ರವರಿಯಲ್ಲೂ ಸ್ವಲ್ಪ ಮಳೆ ಬರೋದು ಕೊಡಗಿನಲ್ಲಿ, ಈ ವರ್ಷ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಕಳೆದ ವರ್ಷ ಜನವರಿಯಲ್ಲೂ ಸ್ವಲ್ಪ ಮಳೆ ಹೆಚ್ಚು ಬಂದಿತ್ತು, ಈ ವರ್ಷ ಇನ್ನೂ ಎಲ್ಲೋ ಒಂದು ಕಡೆ ಮಾತ್ರ ಅದಂಗಿದೆ ಅಷ್ಟೇ, ಮತ್ತೆ ಅಂತ ಯಾವುದು ಮಳೆ ಬರಲಿಲ್ಲ. ನಾವು ಈಗ ವಿಶ್ವ ಮೂತ್ರಪಿಂಡ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಈ ಮೂತ್ರಪಿಂಡದ ಬಗ್ಗೆ ಬಹಳಷ್ಟು ಒಂದು ಜಾಗೃತಿಯನ್ನು ಪ್ರತಿಯೊಬ್ಬರೂ ಹೊಂದಿ ಅದರ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಮತ್ತು ಅದರ ಸುಸ್ಥಿತಿಗೆ ನಾವು ಹೇಳ್ತಾ ಇದ್ವಿ. ಶುದ್ಧವಾದ ನೀರನ್ನು ಕುಡಿಬೇಕು ಅನ್ನೋದು ಒಂದು. ಎಷ್ಟು ಬೇಕೋ ಅಷ್ಟು ನಮಗೆ ಗೊತ್ತಾಗುತ್ತೆ. ನಾವು ಮೂತ್ರ ಮಾಡುವಾಗ ಅದು ಹಳದಿ ಬಣ್ಣಕ್ಕಿದೆ ಅಂತಂದರೆ ನೀರು ಕುಡಿಬೇಕು ಅಂತ ನಮಗೆ ಒಂದು ಅದು ಸೂಚಕ. ಅದು ಅದರ ಪ್ರಕಾರನೇ ಕುಡಿಬೇಕು. ಈಗ ಕೆಲವು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಕೊಡಗು ಜಿಲ್ಲೆ ಇಲ್ಲೆಲ್ಲೂ ಅತಿಯಾದ ಒಂದು ಶೀತನೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅಷ್ಟು ಬೇಕಾಗಲಿಕ್ಕಿಲ್ಲ ನಮಗೆ. ಅಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಕುಡಿದಾಗ ಇನ್ನೂ ಶ್ರಮನೂ ಕೂಡ ಆಗ್ಬೋದು. ಹಾಗಾಗಿ ನಮ್ಮ ದೇಹದ ಒಂದು ಸೂಚನೆಗಳನ್ನು ನೋಡಿಕೊಂಡು ಸಾಕಷ್ಟು ನೀರನ್ನು ಕುಡಿಬೇಕಾಗತ್ತೆ. ಮತ್ತು ಈ ಬಹಳಷ್ಟು ಜನಕ್ಕೆ ಈ ಉಪ್ಪನ್ನು ಹೆಚ್ಚು ಬಳಸೋದು ಒಂದು ವಾಡಿಕೆ ಆಗಿಬಿಟ್ಟಿರುತ್ತೆ. ಹೆಚ್ಚೆಚ್ಚು ಉಪ್ಪು ಅದು ಸೋಡಿಯಂ ಅಂಶ ಮೂತ್ರಪಿಂಡಕ್ಕೆ ಒಳ್ಳೇದಲ್ಲ ಅಂತ ನಮ್ಮ ತಜ್ಞ ವೈದ್ಯರುಗಳು ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದು ವಿಶೇಷವಾಗಿ ಮೂತ್ರಪಿಂಡದ ಸಮಸ್ಯೆ ಇರೋಂಥವ್ರಿಗೂ ಅದು ಬಹಳ ಕಷ್ಟ. ಅದು ಒಟ್ಟಾರೆ ಅದು ಮುಂಜಾಗ್ರತೆ ವಹಿಸಿ ಅದನ್ನ ಪರೀಕ್ಷೆ ಮಾಡಿಸ್ಕೊಂಡು ಅವುಗಳನ್ನು ಕಾಪಾಡ್ಕೊಳ್ಳೋದ್ರ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗದ್ದು ಬಹಳ ಮುಖ್ಯ. ಅದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೇ ವಿಶ್ವ ಮೂತ್ರಪಿಂಡ ದಿನ ಅಂತ ಮಾರ್ಚ್ 13 ಆಚರಿಸ್ತಾರೆ. ಅಂದರೆ ಮಾರ್ಚ್ 13 ಅಂತಲ್ಲ, ಆ ಮಾರ್ಚ್ ತಿಂಗಳ 2ನೇ ಗುರುವಾರ, ಅದೇ ಯಾವುದೇ ದಿನಾಂಕ ಬರಲಿ, 2ನೇ ಗುರುವಾರನ ವಿಶ್ವ ಮೂತ್ರಪಿಂಡ ದಿನ ಅಂತ ಆಚರಿಸ್ತಾರೆ. ಮತ್ತು ಇನ್ನೊಂದು ಈ ವಾರನ ವಿಶ್ವ ಗ್ಲಾಕಮ ಸಪ್ತಾಹ ಅಂತ ಕೂಡ ಆಚರಿಸ್ತಾ ಇದ್ದಾರೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಸರ್. ಹಾಂ ನಮಸ್ತೆ, ತಾವು? ಗಣೇಶ್ ಕುಮಾರ್ ಅಂತ ಹೇಳಿ, ಕೋತೂರು. ಹಾಂ ಗಣೇಶ್ ಕುಮಾರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಮಳೆ ಹೊಡಿತಾ ಇದೆ ಒಳ್ಳೆ ಮಳೆ. ಹಾಂ ಹಾಂ ಹಾಂ, ನಿಮ್ಮೂರಲ್ಲ? ಹಾಂ, ಒಳ್ಳೆ ಸುದ್ದಿ ಕೊಟ್ರಿ. ನೀವು ನೀರು ಕೊಟ್ಟಿದ್ರಾ ನಿಮ್ಮ ಕಾಫಿ ಬೆಳಗ್ಗೆ? ಸರ್ ಇಲ್ಲ ಸರ್, ಕೊಡ್ಲಿಲ್ಲ. ನಾಳೆ ರೆಡಿ ಆಗಿದ್ದೆ ಎಲ್ಲ ಕೊಡುವ ಅಂತ ಹೇಳಿ, ಇವತ್ತು ಹೊಡಿತಾ ಇದೆ. ಹಾ, ನಿಮಗೆ ಒಳ್ಳೇದಾಯ್ತು ನೋಡಿ. ಅದನ್ನ ಈ ನೀರು ಆಯ್ತು ಸರ್, 70% ಮೇಲೆ ಆಯ್ತು. ಓ, ಹಂಗಾದ್ರೆ ನಿಮ್ಮ ಬೆಳೆಗೆ ಬಹಳ ಅನುಕೂಲ ಆಗುತ್ತೆ ಈಗ. ಹೌದೌದೌದು, ನಿಮ್ಮ ಕೋತೂರು ಸುತ್ತಮುತ್ತ ಎಲ್ಲ ಜನರು ಬಹಳ ಅನುಕೂಲ ಆಗುತ್ತೆ ಈಗ. ಸರಿ ಗಣೇಶ್, ಬಹಳ ಒಳ್ಳೆ ಸುದ್ದಿಯನ್ನ ಇವತ್ತು ನಮ್ಮ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ತಾವು ಹೇಳಿದಿರಿ. ಹೌದೌದೌದು, ಬಹಳ ಒಳ್ಳೆ ಇದು. ಮತ್ತೆ ಈ ಸರಿ ಇಳುವರಿ ಎಲ್ಲ ಹೇಗನ್ಸ್ತು ಗಣೇಶ್? ಇಳುವರಿ ಕಡಿಮೆ ಸರ್. ಕಡಿಮೆನೆ ಅಲ್ಲ, ಅರ್ಧಕ್ಕರ್ಧ ಇಲ್ಲ, ಆಗ್ಲಿ ತೊಂದರೆ ಇಲ್ಲ. ಒಂದ್ ವರ್ಷ ಇಲ್ಲ ಅಂದ್ರೆ ಇನ್ನೊಂದ್ ದಿವಸ, ಈಗ ಬರುವ ವರ್ಷ ಚೆನ್ನಾಗಿದೆ. ಹೌದೌದೌದು, ಹೂವೆಲ್ಲ ಸಿಗ್ತದೆ. ಅಂದ್ರೆ ಈಗ ಈ ಮಳೆ ಬಂದ್ರೆ ನಿಮ್ಗೆ ಹೂ ಬರುತ್ತೆ? ಗ್ಯಾರಂಟಿ ಸರ್, ಬರುತ್ತೆ ಸರ್. ಈಗ ಈ ಮಳೆ ಬಂದಾಗ ಹೂ ಬರುತ್ತೆ. ಮತ್ತೆ ಒಂದು ಬ್ಯಾಕಿಂಗ್ ಕೊಡಬೇಕಾಗತ್ತೆ, ನೀವ್ ಏನ್ ನೀರ್ನ ಬ್ಯಾಕಿಂಗ್ ಉಪಯೋಗಿಸ್ಕೋಬಹುದು. ಹೌದು ಸರ್, ಬ್ಯಾಕಿಂಗ್ ಕೊಡ್ಬೋದು ಸರ್. ಬ್ಯಾಕಿಂಗ್ ಈಗ ಕೊಡ್ಬೋದಲ್ವಾ, ನಿಮಗೆ ಬಹಳ ಅನುಕೂಲ ಆಗುತ್ತೆ. ಮಾರಾಟ ಮಾಡಿದ್ರೆ ಕಾಫಿನ? ಇಲ್ಲ ಸರ್, ಹಾಗೆ ಇಟ್ಕೊಂಡಿದೀನಿ. ಹಾಗೆ ಇಟ್ಕೊಂಡಿದಾರ, ನಿಮ್ದು ರೋಬಸ್ಟನೇ ಅಲ್ವಾ? ಹೌದು ಸರ್, ಔಟ್ ರೇಟ್ ಅಲ್ಲಿ ಇದೆ, ರೋಬಸ್ಟನೇ. ಎಷ್ಟು ಬರ್ಬೋದು? 27.2 ಇದೆ, 11.2 ಇದೆ. ಸರಿ ಸರಿ, 27 ಬಂದ್ರೆ ಒಳ್ಳೆ ಇದು ಅಂತಲ್ಲ ಅಲ್ವಾ? ಹೌದು ಸರ್, 27.2 ಎಲ್ಲ ಬಂದ್ರೆ ಒಳ್ಳೆ ಮಾಯಿಶ್ಚರ್. ಒಳ್ಳೆ, ಅಂದ್ರೆ ಒಳ್ಳೆ ಬೆಲೆ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅದೇ ಈಗ ಬೆಲೆ ಚೆನ್ನಾಗೇ ಇದೆ, ಚೆರ್ರಿ ಚೆನ್ನಾಗಿದೆ ಸರ್, ಬರುವ ವರ್ಷಕ್ಕೆ ಹೂವು ಚೆನ್ನಾಗಿದೆ. ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ರ ನಿಮ್ಮ ಊರು ಸುತ್ತಮುತ್ತ? ಸರ್ ಉಂಟು ಸರ್, ಎಲ್ಲ ಕಡೆ ಕಾಫಿ ಇದೆ ಇಲ್ಲಿ ಈ ಕಡೆ ಬರುವ ವರ್ಷಕ್ಕೆ. ಒಳ್ಳೆ, ಆದ್ರೆ ಮಳೆ ಉದುರಿಸೋದು ಇದ್ರೆ ಸಾಕು. ಹೆಚ್ಚು ಮಳೆ ಬಂದ್ರೆ ಅದು ಕಷ್ಟನೇ. ಬಾರಿ ಚೆನ್ನಾಗಿದೆ, ಒಳ್ಳೆ ಟೈಮಿಂಗ್ ಸಿಕ್ತು ಸರ್ ಮಳೆ. ಹೌದೌದು, ಕರಿಮೆಣಸು ಏನಿಲ್ವಾ ನಿಮ್ದು? ಕರಿಮೆಣಸು ಇದೆ ಸರ್, ಕುಯ್ಬೇಕು ಅಂತ ಧ್ಯಾನ ಮಾಡಿದೆ, ಇವತ್ತಿಂದ ಆಗಿದೆ, ನಾಳೆಯಿಂದ ಕುಯ್ಬೋದು. ನಾಳೆಯಿಂದ ಕುಯ್ಬೋದಲ್ಲ, ಅದಕ್ಕೂ ಬೆಲೆ ಚೆನ್ನಾಗಿ ಆಗ್ತಾ ಇದೆ ಅಂತ ಸುದ್ದಿ ಬಂದಿದೆ. ಹೌದು ಸರ್, ಅದು ಒಳ್ಳೆ ಇದೇನೆ. ಮತ್ತೆ ಈ ವರ್ಷದಲ್ಲಿ ಏನೇನು ಯೋಜನೆ ಕೃಷಿನಲ್ಲಿ ಹಾಕೊಂಡಿದ್ದೀರಾ ಗಣೇಶ್, ಏನೇನು ಮಾಡಬೇಕು ಅಂತ? ಇಲ್ಲ ಸರ್, ಮಗವೊಂದು ಸೈಟ್ ಸೈಟ್ ಇದ್ದಾನೆ ಅಲ್ಲಿ ಪೆರ್ಲದಲ್ಲಿ, ಕಾಸರಗೋಡು ಪೆರ್ಲ. ಅದ್ರದ್ದು ಸ್ವಲ್ಪ ಸಾಲ ಇಲ್ಲ ಅದೇ. ಸರಿ ಸರಿ, ಅಲ್ಲ ಇದು ಕೃಷಿನ? ಕೃಷಿ ಕೃಷಿ ಕೃಷಿಯಲ್ಲಿ ಈ ವರ್ಷ ಯೋಜನೆ ಅಂದ್ರೆ ಸ್ವಲ್ಪ ಅಡಿಕೆ ಹಾಕಿದೀನಿ, ಇನ್ನು ಸ್ವಲ್ಪ ಅಡಿಕೆ ಹಾಕ್ಬೇಕು ಅಂತಿದೆ ಸರ್. ಅಡಿಕೆನೇ ಹಾಕ್ಬೇಕು ಅಂತಾನೆ? ಇಲ್ಲ, ಇದು ಭತ್ತದ ಗದ್ದೆನಲ್ಲ? ಭತ್ತದ ಗದ್ದೆ ಇಲ್ಲ ಸರ್, ಒಂದ್ ಸ್ವಲ್ಪ ಇರೋದು ಅದ್ರಲ್ಲಿ ಗದ್ದೆ ಯಾರು ಮಾಡೋದಿಲ್ಲ, ನಾನೊಬ್ಬ ಮಾಡಿ ಏನ್ ಪ್ರಯೋಜನ ಸರ್. ಯಾರು ಸುತ್ತಮುತ್ತವ್ರು ಯಾರು ಮಾಡ್ತಾ ಇಲ್ಲ ಅಂತಾನ? ಇಲ್ಲ ಇಲ್ಲ ಇಲ್ಲ, ಯಾರು ಮಾಡ್ತಾ ಇಲ್ಲ. ಅಲ್ಲೇ ಅಡಿಕೆ ಹಾಕ್ಬೇಕು. ಒಂದು ಮುಕ್ಕಾಲು ಎಕರೆ ಅರ್ಧ ಎಕರೆ ಅಷ್ಟು ಗದ್ದೆ, ಅದ್ರ ಪ್ರಯೋಜನ ಹಾಕಿಲ್ಲ. ಮಾಡಿದ್ರೆ ಎಷ್ಟು ಹಾಕೊಂಡಿದ್ದಾರೆ ಈಗ ಅಡಿಕೆ ಸಸಿಗಳು? ಅಡಿಕೆ ಸಸಿ ಒಂದು 300 ಹಾಕಿದ್ದೀನಿ ಸರ್. 300 ಎಲ್ಲಿ? ನಿಮ್ಮ ಹಾಕಿದ್ರೆ ತೋಟ ಸುತ್ತ ಹಾಕೊಂಡಿದ್ದೀರಾ? ಹೇಗೆ? ತೋಟ ಸುತ್ತ ಇಲ್ಲ ಸರ್, ತೋಟ ಸುತ್ತ ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಹಾಕಿದ್ದೀನಿ, ಒಂದ್ 100 ಅದಲ್ಲದೆ, 300 ಅಲ್ಲದೆ. ಸರಿ ಸರಿ, ಸ್ವಲ್ಪ ಹಾಕ್ಬೇಕು. ಎಷ್ಟು ವರ್ಷ ಆಯ್ತು ಹಾಕಿ? ಆಚೆ ವರ್ಷ ಹಾಕಿ ಸರ್, ಸ್ವಲ್ಪ ಕಳೆದ ವರ್ಷನೂ ಹಾಕಿದ್ದೀನಿ. ಸರಿ ಸರಿ, ಇನ್ನೂ ಒಂದು 5 ವರ್ಷ ಬೇಕಾಗ್ಬೋದು. ಬೇಡ ಸರ್, ಇನ್ನೊಂದು 3-4 ವರ್ಷದಲ್ಲಿ ಬರ್ತದೆ. ನಿಮ್ಮಲ್ಲಿ ಅಷ್ಟು ಶೀತ ಇಲ್ವಾ? ಶೀತ ಇದೆ ಸರ್, ನಾನು ಚರಂಡಿ ಕೊಟ್ಟಿದ್ದೀನಿ ಚೆನ್ನಾಗಿ. ಅಲ್ಲ, ಚರಂಡಿ ಕೊಟ್ಟರು ವಾತಾವರಣದಲ್ಲಿ ಸ್ವಲ್ಪ ಉಷ್ಣಾಂಶ ಇದ್ರೆ ಬೇಗ ಬರುತ್ತೆ. ಒಂದು 5 ವರ್ಷ ಆದ್ರೂ ಬೇಕೇ ಬೇಕು. ಹೌದು ಸರ್, ಬೇಕಾಗ್ಬೋದು ಅಲ್ವಾ? ಹೌದು. ಯಾವ ತಳಿ ಹಾಕೊಂಡಿದ್ದೀರಾ? ನಾನು ತೀರ್ಥಳ್ಳಿ ಸರ್. ತೀರ್ಥಳ್ಳಿ ಲೋಕಲ್? ಹೌದು. ಅಲ್ಲ, ನಮ್ಮ ಮಲೆನಾಡಿಗೆಲ್ಲ ಅದೇ ಸೂಕ್ತ ಬಿಡಿ. ಇಲ್ಲಿ ಮತ್ತೆ ಯಾವುದೋ ಒಂದು ಕೇರಳದಿಂದ ಸ್ವಲ್ಪ ಒಂದು 200 ಗಿಡ ಸಿಕ್ಕದೋ, ಅದು ಯಾವ್ದು ಅಂತ ಗೊತ್ತಿಲ್ಲ ಸರ್ ವೆರೈಟಿ. ಇಲ್ಲ, ಅದು ನಿಮಗೆ ಸರಿಯಾದ ಮೂಲದಿಂದ ಹಾಕೊಳ್ಳೋದೇ ಒಳ್ಳೇದು. ಸಸಿಗಳು ಈಗ ನಿಮಗೆ ಯಾರೋ ಅಪರಿಚಿತರು ತಂದ್ಕೊಟ್ರು ಅಂತಂದು ಹಾಕೊಂಡ್ರೆ ಮುಂದೆ ಅವು ಎಲ್ಲ ಚೆನ್ನಾಗಿ ಅದು ಮರ ಆದ್ಮೇಲೆ ಏನು ನಮಗೆ ಅದು ಸರಿಯಾಗಿಲ್ಲ ಅನ್ಸ್ಬಿಟ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ಸಸಿಗಳನ್ನ ಮಾತ್ರ ಎಲ್ಲಾ ರೈತ ಬಾಂಧವರು ಯಾರು ಕೇಳ್ತಾ ಇದಾರಲ್ಲ, ಅವರು ಒಂದು ಗಮನಿಸ್ಬೇಕು, ವಿಶ್ವಾಸಾರ್ಹ ಮೂಲಗಳಿಂದನೇ ಸಸಿಗಳನ್ನ ತಗೋಬೇಕು. ಅದು ಬಹಳ ಮುಖ್ಯ. ಒಳ್ಳೆ ನರ್ಸರಿಗಳಲ್ಲಿ ತೋಟಗಾರಿಕಾ ಇಲಾಖೆಯವರು ಕೆಲವು ನರ್ಸರಿಗಳಿಗೆ ಸರ್ಟಿಫಿಕೇಶನ್ ಮಾಡಿರ್ತಾರೆ, ಪ್ರಮಾಣೀಕರಣ. ನಿಮ್ಮ ತಾಲೂಕ್ ಮಟ್ಟದಲ್ಲಿ ತೋಟಗಾರಿಕಾ ಇಲಾಖೆ ಇರುತ್ತಲ್ಲ, ಅಲ್ಲಿ ಕೇಳೇ ಬೇಕಾದ್ರೆ ಇಲ್ಲಿ ಆ ನರ್ಸರಿಗಳಲ್ಲಿ ನಾವು ತಗೋಬಹುದು ಅಂತ ವಿಚಾರಿಸಿ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಇವು ಬಹುವಾರ್ಷಿಕ ಬೆಳೆಗಳು. ಅಲ್ಲ, ಬಹುವಾರ್ಷಿಕ ಬೆಳೆಗಳಲ್ವಾ? ನಾವೊಂದ್ಸರಿ ನಮಗೆ ಏನೋ ಒಂದು ಬೆಲೆ ಕಡಿಮೆ ಆಯ್ತು ಅಥವಾ ಏನೋ ಒಂದು ಅಂತ ತಗೊಂಡ್ರೆ ಅದು ಮುಂದೆ ನಮಗೆ ಸರಿಯಾಗಿ ಫಸಲು ಕೊಡ್ಲಿಲ್ಲ ಅಂದಾಗ ಬಹಳ ಬೇಜಾರಾಗುತ್ತೆ ಅಲ್ವಾ? ಸರಿ, ಈಗ ಗಣೇಶ್ ಅವರು ನಿಮ್ಗೆ ಒಂದು ಪ್ರಶ್ನೆ. ನಮ್ಮ ಸಿಡಿಲು ಬರ್ತಾ ಇದೆಯಾ? ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೆಸರು ಕೇಳಿದಾರಲ್ವಾ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೌದು ಸರ್ ಕೇಳಿದಾರಲ್ವಾ ಈ ವರ್ಷದ ನಮ್ಮ ಕೇಂದ್ರ ಬಜೆಟ್ ನಲ್ಲಿ ರೈತರಿಗೆ ನೀಡುವಂತ ಸಾಲದ ಪ್ರಮಾಣವನ್ನು ಹೆಚ್ಚು ಮಾಡಿದ್ದಾರೆ. ಅದರಲ್ಲಿ ಮೊದಲೆಷ್ಟಿತ್ತು, ಎಷ್ಟಕ್ಕೆ ಹೆಚ್ಚು ಮಾಡಿದ್ದಾರೆ ಅಂತ ಏನಾದರೂ ಒಂದು ಗೊತ್ತಿದೆಯಾ? ಕಿಸಾನ್ ಕ್ರೆಡಿಟ್ ಕಾರ್ಡು, ಈಗ ರೈತರು ಕೃಷಿ ಸಾಲ ತಗೋಬೇಕು ಅಂದ್ರೆ ಪದೇ ಪದೇ ದಾಖಲೆ ಕೊಡ್ಬೇಕಾಗತ್ತೆ ಬ್ಯಾಂಕ್ಗಳಿಗೆ, ತಮ್ಮ ಜಮೀನಿಂದು ಇದೆಲ್ಲ ದಾಖಲೆಗಳು. ಅದನ್ನ ತಪ್ಪಿಸೋದಕ್ಕೋಸ್ಕರ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ನೀವು ಮಾಡಿಸ್ಕೋಬಹುದು ಬ್ಯಾಂಕ್ನಲ್ಲಿ. ಅದರಲ್ಲಿ ಪ್ರತಿ ವರ್ಷಕ್ಕೆ 3 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ರು, ಬೆಳೆ ಸಾಲ ಅಂತ. ಹೌದು, ಸಹಕಾರಿ ಸಂಘದಲ್ಲಿ ಯಾವ ರೀತಿ ಮಾಡಿದ್ದಾರೆ ಸರ್? ಇಲ್ಲ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಕೊಡ್ತಾರೆ ಇದನ್ನ. ಮತ್ತೆ 7% ಬಡ್ಡಿ ದರ ಇರುತ್ತೆ. ಈ ವರ್ಷ ಈ ಬಜೆಟ್ ನಲ್ಲಿ ಈಗ ಏಪ್ರಿಲ್ ಇಂದ 5 ಲಕ್ಷ ರೂಪಾಯಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾಲನ. ನೀವು ಅವಧಿಗಿಂತ ಮುಂಚೆ, ಅವರು ಹೇಳಿರುವಂತ ಅವಧಿಗಿಂತ ಮುಂಚೆ ಸಾಲ ಮರುಪಾವತಿ ಮಾಡಿದ್ರೆ ಇನ್ನೂ ಕೂಡ ಬಡ್ಡಿ ಪ್ರಮಾಣದಲ್ಲಿ ಇನ್ನೂ ಕಡಿಮೆ ಆಗತ್ತೆ ನಿಮಗೆ. ಇದು ಎಲ್ಲಾ ರೈತರು ಕೂಡ ಇದರ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ಸಂಪರ್ಕನೂ ಕೂಡ ಕಡತ ಆಗಿದೆ, ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಸಂಪರ್ಕ ಕಡಿತ ಆಯ್ತು ಅಂತ ಕಾಣ್ತಾ ಇದೆ. ಅಂತೂ ಅವರು ಕೇಳ್ಕೊಂಡ್ರಲ್ಲ ಒಂದು ಉತ್ತರವನ್ನ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮೀನು ಕೃಷಿಕರಿಗೂ ಕೂಡ ಸರ್ಕಾರದವರು ವಿಸ್ತರಣೆ ಮಾಡಿದ್ದಾರೆ. ನಮ್ಮ ಸಮುದ್ರ ಮೀನುಗಾರಿಕೆಯಲ್ಲಿ ತೊಡಗಿದಾರಲ್ಲ ರೈತರು, ಅವ್ರಿಗೆ ಮತ್ತೆ ಒಳನಾಡು ಕೃಷಿಯಲ್ಲಿ ತೊಡಗಿದಾರಲ್ಲ ಅವ್ರಿಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ ಸರ್ಕಾರದವರು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರಯೋಜನವನ್ನು ಎಲ್ಲ ರೈತ ಬಾಂಧವರು ಕೂಡ ಪಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಈಗ ನಮ್ಮ ಕಾಫಿ ಬೆಳೆಗಾರರು ಏನು ಅಂತಂದರೆ, ಈ ತಿಂಗಳ ಒಂದು 2ನೇ ವಾರದ ಒಳಗಾಗಿ ಎಲ್ಲೆಲ್ಲಿ ಈ ಹೂಗೆ ನೀರನ್ನು ಕೊಡಬೇಕು ಅಂತ ಇದ್ದಾರೆ, 25 40 ಮಿಲಿಮೀಟರ್ ನಂಗೆ ನೀರನ್ನು ಕೊಡಬೇಕಾಗತ್ತೆ ಹೂ ನೀರಾವರಿ ಅಂತ. ವಿಶೇಷವಾಗಿ ಈಗ ತುಂತುರು ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಕೊಟ್ಟರೆ ಅದೊಂದು ರೀತಿ ಮಳೆ ಇದ್ದಂಗೆ ಇರುತ್ತೆ. ಮಳೆ ಬಂದ್ರಂತೂ ಅವರಿಗೆ ಬಹಳ ಅನುಕೂಲನೇ ಆಗುತ್ತೆ. ಮತ್ತೆ ಈ ಮಾರ್ಚ್ ತಿಂಗಳ 2ನೇ ವಾರದ ಒಳಗಾಗಿ ಅದನ್ನ ಆದಷ್ಟು ಈಗ ಆಗ್ತಾ ಬಂತು, 2ನೇ ವಾರ ಇನ್ನೇನು ಸಮೀಪಿಸ್ತು, ಅದರೊಳಗಡೆ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಅದಾದಮೇಲೆ ಒಂದು 3 ವಾರ ಬಿಟ್ಟು ಹಿಮ್ಮಳೆ ಅಂತಾರೆ, ಬೆಂಬಲ ನೀರಾವರಿ ಬ್ಯಾಕಿಂಗ್ ಅಂತ ನಮ್ಮ ರೈತರ ಒಂದು ಭಾಷೆಯಲ್ಲಿ ನಾವು ಹೇಳೋದು, ಅದನ್ನ ಕೊಡಬೇಕಾಗತ್ತೆ. ಮತ್ತು ಈಗಾಗಲೇ ಯಾರ್ಯಾರು ಅರೇಬಿಕಾ ಕಾಫಿನಲ್ಲಿ ಗಿಡ ಕಸಿಯನ್ನು ಪೂರ್ಣಗೊಳಿಸಿದ್ದಾರೆ ಅವರು ಬೇರೆ ಕ್ರಮಗಳನ್ನು ಕೂಡ ಅನುಸರಿಸ್ಬೋದು. ರೋಬಸ್ಟ ಕಾಫಿನಲ್ಲಿ ಗಿಡ ಕಸಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರೋದನ್ನ ಖಚಿತ ಮಾಡ್ಕೋಬೇಕು. ಯಾಕೆಂದರೆ ಬಿಸಿಲಿಗೆ ಮೊದಲೇ ಗಿಡಗಳು ಸ್ವಲ್ಪ ಬಾಡದಂಗೆ ಇರ್ತವೆ, ಇನ್ನೂ ಆ ಸಂದರ್ಭದಲ್ಲಿ ಕತ್ತರಿ ಏನಾದರೂ ಹಾಕಿದರೆ ಇದ್ದಿದ್ದು ಅವುಗಳಿಗೆ ತೊಂದರೆ ಆಗುತ್ತೆ. ಅದರಿಂದ ಸಾಕಷ್ಟು ತೇವಾಂಶ ಇದೆ ಅಂತ ಖಚಿತ ಮಾಡ್ಕೊಂಡೆ ಯಾವ ಅನುತ್ಪಾದಕ ರೆಕ್ಕೆಗಳಿರ್ತವೆ ಮತ್ತು ರೆಂಬೆಗಳಿರ್ತವೆ ಮತ್ತು ಕೆಲವು ಒಣಗಿರ್ತವೆ ಗಂಡು ರೆಕ್ಕೆಗಳು ಅಂತಾರೆ, ಇವನ್ನೆಲ್ಲ ತೆಗೆದು ಮಾಡ್ಬೋದು. ಅದ್ರ ಕಡೆಗೆ ರೈತರು ಗಮನ ಕೊಡಬಹುದು. ಮತ್ತು ಯಾರ್ಯಾರು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿದರೆ ಮಳೆ ಬಂದರೆ ಅವರು ಸುಣ್ಣವನ್ನು ಕೊಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಮಣ್ಣಲ್ಲಿ ತೇವಾಂಶ ಇರೋದನ್ನ ನೋಡಿಕೊಂಡು. ಅದೊಂದು. ಮತ್ತು ಇನ್ನೊಂದು ವಿಚಾರ ಅಂತಂದರೆ ಈ ಅರೇಬಿಕಾ ತೋಟಗಳಲ್ಲಿ ಯಾರ್ಯಾರು ಇದ್ದಾವೆ ಈಗ ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಗಾಗಿ ಅವ್ರು ನೋಡಬೇಕಾಗತ್ತೆ. ಇಡೀ ತೋಟವನ್ನು ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ಸ್ವಲ್ಪ ತೊಗಟೆ ಉಬ್ಬದಂಗೆ ಕಾಣುತ್ತೆ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅಂತ ಇವನ್ನ ಗಿಡಗಳೇನಾದರೂ ಅವು ಬೇರೆ ಥರವರೆಗೂ ಈ ಕೀಟ ಹೋಗಿರಬಹುದು ಅಂತ ಒಂದು ಶಂಕೆ ಬಂತು ಅಂದರೆ ಬುಡ ಸಮೇತ ಕಿತ್ತು ಅವುಗಳನ್ನ ಸುಟ್ಟಾಕ್ಬೇಕಾಗತ್ತೆ. ಈ ತಿಂಗಳು ಬಹಳ ಮುಖ್ಯ, ಈ ಬಿಳಿ ಕಾಂಡಕೊರಕ ಕೀಟ ನಮ್ಮ ತೋಟದಲ್ಲಿದೆಯಾ ಇಲ್ಲವಂತ ಪತ್ತೆ ಹಚ್ಚಿ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ. ಬೇರೆ ಹೋಗಿಲ್ಲ ಅಂತ ಖಚಿತ ಮಾಡ್ಕೊಂಡ್ರೆ ಅವಕ್ಕೆ ಒಂದು ರೀತಿ ಬಟ್ಟೆ ಸುತ್ತಾರೆ, ಏನು ನಾನು ಒಂದು ಫ್ಯಾಬ್ರಿಕ್ ಅಂತ ಅಂದು ನೇಯ್ಗೆ ರಹಿತ ಒಂದು ಇದು ಅಂದರೆ ಅದು ರಂಧ್ರಗಳೇ ಇರೋದಿಲ್ಲ, ಅದಕ್ಕೆ ಉಸಿರಾಡೋಕ್ಕೂ ಆಗಲ್ಲ ಹೊರಗಡೆ ಬರೋಕ್ಕೂ ಆಗಲ್ಲ, ಹಂಗೆ ಸುತ್ತಬಿಡೋದು, ಅದನ್ನು ಕೂಡ ಮಾಡ್ಬೋದು. ಇದ್ರ ಕಡೆಗೆ ಈಗ ಸದ್ಯದಲ್ಲಿ ರೈತರು ಗಮನ ಕೊಡಬೇಕಾಗತ್ತೆ. ಇನ್ನು ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು ವಿನೋದ್, ಕಾಫಿ ಧಾರಣೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ, ಅರೇಬಿಕಾ ಪಾರ್ಚ್ಮೆಂಟ್ 25,400 ರೂಪಾಯಿಗಳಿಂದ 26,000 ರೂಪಾಯಿ, ಅರೇಬಿಕಾ ಚೆರಿ 14,500 ರೂಪಾಯಿಗಳಿಂದ 16,100 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,600 ರೂಪಾಯಿಗಳಿಂದ 22,200 ರೂಪಾಯಿ, ರೋಬಸ್ಟಾ ಚೆರಿ 11,750 ರೂಪಾಯಿಗಳಿಂದ 12,700 ರೂಪಾಯಿ. ಇನ್ನು ನಮ್ಮ ನಾಳಿನ ಕೃಷಿ ರಂಗದಲ್ಲಿ ಈ ಕಾಫಿ ತೋಟಗಳಿಗೆ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಮತ್ತು ಈ ತೇವಾಂಶದ ಸಂರಕ್ಷಣೆ ಈಗ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಒಂದು ಮಾಡ್ಕೋಬೇಕಾಗತ್ತೆ, ಜೊತೆಗೆ ಬೇರೆ ಬೇರೆ ಒಂದು ಕ್ರಮಗಳನ್ನು ಏನು ಅನುಸರಿಸ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಸಂದರ್ಶನ ಕೇಳ್ಬೋದು. ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರು ಮಾಹಿತಿ ಮಾಡಿಕೊಡ್ತಾರೆ. ಇವರು ಈ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂಥ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಈ ಸಸ್ಯ ಶರೀರ ವಿಜ್ಞಾನಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದು ವಿಶೇಷವಾಗಿ ಈ ತೇವಾಂಶದ ಕೊರತೆ ಇರುವಂಥ ಸಂದರ್ಭದಲ್ಲಿ ಕಾಫಿ ತೋಟಗಳ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೋಬೋದು. ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳೋಂಥ ರೈತ ಬಾಂಧವರಿಗೆ ಮತ್ತು ಇದನ್ನ ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಈ ಒಂದು ವಾರದಲ್ಲಿ ವಿಶ್ವ ಗ್ಲಾಕೋಮಾ ದಿನ ಅಂತ ಆಚರಿಸ್ತಾ ಇದ್ದಾರೆ. ಅದು ಕಣ್ಣಿನ ಬಹಳ ಮುಖ್ಯವಾದ ವ್ಯಾಧಿ, ಅದನ್ನ ಹೇಳಲಿಕ್ಕೆ ನಮಗೆ ಸಮಯ ಸಿಗಲಿಲ್ಲ. ಅದರ ಕಡೆಗೂ ಕೂಡ ನಮ್ಮ ರೈತ ಬಾಂಧವರು ಗಮನಹರಿಸಿ ಆ ಕಣ್ಣಿನ ಪರೀಕ್ಷೆಯನ್ನು, ಕಣ್ಣಿನ ಒತ್ತಡದ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಈ ಕಾಯಿಲೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ತೆ ಸರ್. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಅಮ್ಮತ್ತಿ ಒಂಟಿಯಂಗಡಿ ಕಣ್ಣಂಗರ ಗ್ರಾಮದ ಉಮೇಶ್ ಅವರು ಇಂದು ನಿಧನರಾದರು. 33 ವರ್ಷ ಪ್ರಾಯದ ಉಮೇಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829233 ಅಥವಾ jgcs.co.in. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಇಂದು ಮಡಿಕೇರಿಪೇಟೆದ ಗಾಂಧಿ ಬಾಣಿಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮ ನಡೆತ. ಕಾರ್ಯಕ್ರಮನ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಅವು ಮಾತಾಡಿ, ವೀರಶೈವ ಪರಂಪರೆನ ಹಬ್ಬಿಸಿಕೆ ಶ್ರೀ ರೇಣುಕಾಚಾರ್ಯವು ತುಂಬಾ ಕಷ್ಟಪಟ್ಟಿರೋ. ರಾಷ್ಟ್ರದ ಸನಾತನ ಸಂಸ್ಕೃತಿಲಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ ಹೇಳುವ ಸಿದ್ಧಾಂತಗೌಟ್ಟು ಇದು ಚರಿತ್ರೆಯಲ್ಲಿ ತನ್ನದೇ ಆದ ಮಹತ್ವನ ಪಡ್ಕೊಂಡು ಜಾತಿ, ಮತ ಭಾಷೆ, ಜಾಗಾತ ಹೇಳುವ ಭಾವನೆಯನ್ನು ಬಿಟ್ಟು ಮೋನ್ಸರ ಏಳಿಗೆಗೆ ಕಷ್ಟಪಟ್ಟಳೋ. ಹಿಂದಿನ ಕಾಲದಲ್ಲಿದ್ದ ಅನಿಷ್ಟ ಪದ್ಧತಿಗಳ ದೂರ ಮಾಡಿ ಎಲ್ಲವಕ್ಕೂ ಧಾರ್ಮಿಕ ಸ್ವಾತಂತ್ರ್ಯನ ಕೊಟ್ಟಳು ಅಂತ ಹೇಳ್ದೋ. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕ ಶೇಖರ್ ಅವರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಧಿಕಾರಿ ವೆಂಕಟರಾಜವು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಲಿ ಜಿಲ್ಲೆನ ಬೇರೆ ಬೇರೆ ಪ್ರವಾಸಿ ಜಾಗಗಳಲ್ಲಿ ಪ್ರವಾಸಿಗರ ರಕ್ಷಣೆ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಜಿಲ್ಲೆನ ಹೋಟೆಲ್, ರೆಸಾರ್ಟ್, ಹೋಮ್ಸ್ಟೇ ಹಂಗೆ ಟ್ರಾವೆಲ್ಸ್ ಏಜೆನ್ಸಿ ಸಂಸ್ಥೆಗಳ ಪ್ರತಿನಿಧಿಗಳೊಟ್ಟಿಗೆ ಸಭೆ ನಡೆಸಿದೋ. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ, ಜಿಲ್ಲೆನ ಪ್ರವಾಸಿ ಜಾಗ, ಹೋಮ್ಸ್ಟೇ ಹಂಗೆ ಹೋಟೆಲ್ಗ ಸೇರಿದಂಗೆ ಎಲ್ಲಾ ಕಡೆ ಪ್ರವಾಸಿಗರಿಗೆ ರಕ್ಷಣೆಯನ್ನು ಕೊಡಕು ಜಿಲ್ಲೆಯಲ್ಲಿರುವ ಇದುವರೆಗೆ ನೋಂದಣಿ ಆಗದೇ ಇರುವ ಹೋಮ್ಸ್ಟೇಗ ಕಡ್ಡಾಯವಾಗಿ ನೋಂದಣಿನ ಮಾಡಿಸಿಕೊಡಕು, ಪ್ರವಾಸಿ ಜಾಗಗಳಲ್ಲಿ ಹೋಮ್ಸ್ಟೇ ಹೋಟೆಲ್ಗ ಸೇರಿದಂಗೆ ಎಲ್ಲಾ ಕಡೆ ಸಿಸಿಟಿವಿನ ಹಾಕೋಕು, ಹೋಮ್ಗಾರ್ಡ್ಗಳ ಇಟ್ಕೊಳಕು, ರಾತ್ರಿ ಬೆಳಕಿನ ವ್ಯವಸ್ಥೆನ ಮಾಡಿಕೊಳಕು, ಹಿಂಗೆ ಸುಮಾರು ತರಹದ ಕ್ರಮಗಳ ತಗೊಳಕು ಅಂತ ಹೇಳ್ದೋ. ಹಂಗೆ ತಾಲೂಕು ಪಂಚಾಯಿತಿ ಇಒ ಮತ್ತೆ ತಹಸೀಲ್ದಾರ್ ಅವರ ಮುಂದಾಳತ್ವಲ್ಲಿ ಸಭೆ ಮಾಡಿ ವ್ಯಾಪಾರ ವ್ಯವಹಾರಕ್ಕೆ ಲೈಸೆನ್ಸ್ನ ಕೊಡೋಕನ ಸರ್ಕಾರದ ಸೂಚನೆಗಳನ್ನ ಪಾಲಿಸ್ತಾ ಒಳನಾಥ ನೋಡಿ ಮತ್ತೆ ಲೈಸೆನ್ಸ್ನ ಕೊಡೋಕು, ಗಡಿ ಜಾಗದ ಚೇಲಾವಾರ, ಇರ್ಪು, ದುಬಾರೆ ಸೇರಿದಂಗೆ ಸುಮಾರು ಗಡಿ ಜಾಗಗಳ ರಕ್ಷಣೆಗೆ ನಿಗಾ ಕೊಡೋಕು, ಅನಧಿಕೃತ ಹೋಮ್ಸ್ಟೇಗಳಲ್ಲಿ ಕಾನೂನಿಗೆ ಮೀರಿ ನಡ್ಕೊಂಡ್ರೆ ಕಾನೂನು ರೀತಿನ ಕ್ರಮ ತಗೊಳಕುತ ಸೂಚನೆ ಕೊಟ್ಟು. ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕಿ ಅನಿತಾ ಭಾಸ್ಕರ್ ಮಾತಾಡಿ, ಜಿಲ್ಲೆಯಲ್ಲಿ 3,500 ಜಾಸ್ತಿ ಹೋಮ್ಸ್ಟೇಗಳು, ಇದರಲ್ಲಿ 2,269 ಹೋಮ್ಸ್ಟೇಗ ನೋಂದಣಿಯಾಟುತ್ತ ಸಭೆಗೆ ಮಾಹಿತಿನ ಕೊಟ್ಟು. ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ನಾಳೆ 13 ಕುಂಬ್ಯಾರು ಕಲರ್ಚ ಹಬ್ಬ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಹಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಎಲ್ಲವರ ಕೂಡುಕೂಟಲಿ ಮಡಿಕೇರಿಪೇಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ 2024-25 ಸಾಲಿನ ಕೌಟುಂಬಿಕ ಹಿಂಸೆಯಿಂದ ಮಹಿಳಾ ಸಂರಕ್ಷಣಾ ಕಾಯ್ದೆ 2005 ಹಂಗೆ ನಿಯಮ 2006 ಅನುಷ್ಠಾನದಲ್ಲಿ ಭಾಗಿದಾರ ಇಲಾಖೆಗಳ ಪಾತ್ರ ಕುರಿತು 2 ಓರಿಯಂಟೇಷನ್ ತರಬೇತಿ ಕಾರ್ಯಾಗಾರ ನಡೆತ. ಕಾರ್ಯಕ್ರಮನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಉದ್ಘಾಟನೆ ಮಾಡಿದ. ಅಲ್ಲಿಂದ ಮಾತಾಡಿ, ಎಲ್ಲಾ ಹೆಣ್ಣು ಮಕ್ಕ ಪೂಜೆ ಮಾಡುವಾಗಿದ್ದು ಇವರಲ್ಲಿ ಅಷ್ಟದೇವತೆಗಳಿದ್ದಾವೆ. ಪ್ರತಿ ಮನೆಯ ಹೆಣ್ಣು ಮಕ್ಕ ವಿದ್ಯೆಯನ್ನು ಕಲಿಯೋಕ್ಕೂ ಸಮಾಜದಲ್ಲಿರುವ ಹಕ್ಕುಗಳ ತಿಳ್ಕೊಳ್ಳೋಕ್ಕೂ ಎಲ್ಲಾ ಮನೆಯಲ್ಲೂ ಹೆಣ್ಣು ಮಕ್ಕಳ ತುಂಬಾ ಗೌರವದಿಂದ ನೋಡಕ್ಕೂ ನ್ಯಾಯಾಧೀಶರು ಹೇಳ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕ ನಟರಾಜವು ಮಾತಾಡಿ, ಹೆಣ್ಣು ಜನರಿಗೆ ಕಾನೂನಿನ ಹಕ್ಕುಗ, ಆರೋಗ್ಯ ಸೇವೆಗ, ಕುಟುಂಬದೊಳಗೆ ನಡೆಯುವ ಕಿರುಕುಳ ಈ ಎಲ್ಲಾ ಮಾಹಿತಿಗಳ ಹೇಳಿಕೊಡಿಕೆ ತರಬೇತಿನ ಏರ್ಪಾಡು ಮಾಡಿರೋ, ಈ ಎಲ್ಲಾ ಸೌಕರ್ಯನ ಪಡ್ಕೊಳಕುತ ಹೇಳ್ದು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮಡಿಕೇರಿ ಉಪಯೋಗ ವ್ಯಾಪ್ತಿಯ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರಣ ಸರಿ ಮಾಡಿಕೆ ನಾಳೆ ಬೆಳಿಗ್ಗೆ 11 ಮಧ್ಯಾಹ್ನ 12 ಮಟ ಮಡಿಕೇರಿ ಉಪಯೋಗ ಕಚೇರಿ ಅಂಗಳಲ್ಲಿ ಜನಸಂಪರ್ಕ ಸಭೆ ನಡೆದಿದೆ. ಕರೆಂಟಿಗೆ ಸಂಬಂಧಪಟ್ಟಂಗೆ ಏನಾದ್ರು ಪುಕಾರುಗಳಿದ್ದರೆ ಬಂದು ಸರಿ ಮಾಡಿಕೊಳ್ಳಕ್ಕೂ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸುಂಟಿಕೊಪ್ಪ ಕೊಡವ ಸಮಾಜದ ಕೂಡುಕೂಟಲಿ ಇದೇ 21 ಬೆಳಿಗ್ಗೆ 9 ಸುಂಟಿಕೊಪ್ಪ ಕೊಡವ ಸಮಾಜದಲ್ಲಿ ಸಮಾಜದ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೊಡವ ನಮೇಜಂಬರ ಏರ್ಪಾಡಾಟು. ವಿರಾಜಪೇಟೆ ತಾಲೂಕು ತಹಸೀಲ್ದಾರ್ ಆಗಿ ಕಳೆದ 2 ಸೇವೆ ಮಾಡುತ್ತಿದ್ದ

ಇಂಡಮಾರಿ ಪತ್ತು ಜಿಲ್ಲೆಯಲ್ಲಿ ಇಕ್ಕಾಕಣಕ್ಕೆ ನೋಂದಣಿ ಆಕತೆ ಉಳ್ಳ ಹೋಮ್ ಸ್ಟೇನ ಕಡ್ಡಾಯ ಆಯಿತು ನೋಂದಣಿ ಮಾಡಿಯೋಣೊಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಅಣ್ಣುಚಿ ಜಿಲ್ಲೆರ ಹೋಟೆಲ್ ರೆಸಾರ್ಟ್ ಹೋಮ್ ಸ್ಟೇ ಪಿನ್ನ ಟ್ರಾವೆಲ್ ಏಜೆನ್ಸಿ ಸಂಸ್ಥೆಯ ಪ್ರತಿನಿಧಿಗಳ ಕೂಡ ಜಿಲ್ಲಾಧಿ ಕಚೇರಿ ಸಭಾಬಾಡೆಯಲ್ಲ ಇಂದು ನಡೆದ ಸಭೆಯ ಕೊರವು ಕಾರಿಕೆ ವಹಿಸಿತ್ತು. ಇವು ತಕ್ಕ ಪರಂದತ್ತು ಪ್ರವಾಸಿಯ ಜಾಗತ್ತು ಹೋಮ್ಸ್ಟೇ ಹೋಟೆಲ್ ಸಿಸಿಟಿವಿ ಹೋಮ್ಗಾರ್ಡ್ ಕೂಡ ನನಕ್ಕೆ